ಬಿದಿರನ್ನ ಬೆಳೆಯಲಾಗ್ತಾ ಇದೆ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ, ಅಸ್ಸಾಂ ರಾಜ್ಯಗಳಲ್ಲಿ ಬಿದಿರನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. 2018-19 ನಮ್ಮ ದೇಶವು ವಿದೇಶಗಳಿಂದ ಬಿದಿರನ್ನ ಆಮದು ಮಾಡಿಕೊಳ್ತಾ ಇತ್ತು. 2022 630 ಕೋಟಿ ರೂಪಾಯಿಗೂ ಅಧಿಕ ರಫ್ತು ಮಾಡುವಲ್ಲಿ ದೇಶವು ಸಫಲವಾಗಿದೆ. ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಅನುದಾನ ಮಿಲಾ ಹೈ ಉಸ್ಸೆ ಹಮ್ನೆ ಮಶೀನೆ ಖರೀದಿ ಸೆಟಪ್ ಲಗಾಯಾ ಹೈ ಔರ್ ಹಮ್ ಲೋಗ್ ಉಸ್ಮೆ ಆತ್ಮನಿರ್ಭರ್ ಬನೆ ಹೈ. ಇಸಿ ತರಹ ಬೆಂಗಳೂರು ಕೆ ರಹನೆ ವಾಲೆ ಪರಮೇಶ್ವರನ್ ಕೃಷ್ಣ ಅಯ್ಯರ್ ನೆ ರಾಷ್ಟ್ರೀಯ ಬಾಂಸ್ ಮಿಷನ್ ಕೆ ಸಹಯೋಗ ಸೆ ಆಧುನಿಕ ಪ್ರೊಸೆಸಿಂಗ್ ತಕ್ನೀಕೋ ಕೋ ಅಪ್ನಾ ಕರ್ 2018-19 ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಬಿದಿರನ್ನು ಇನ್ನಿತರ ಕೃಷಿ ಬೆಳೆಯಂತೆ ನೆಟ್ಟು ಬೆಳೆಸಿ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಇದನ್ನು ಜಾರಿಗೆ ತಂದು ಬಿದಿರು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಊದಿನ ಕಡ್ಡಿ ತಯಾರಿ, ಕಟ್ಟಡಗಳು ಹಾಗೂ ವಿವಿಧ ಆಸನಗಳ ನಿರ್ಮಾಣ, ಕಾಗದ ಬಟ್ಟೆ ತಯಾರಿ, ಜೈವಿಕ ಇಂಧನ, ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ತಾಂತ್ರಿಕತೆಗಳೊಂದಿಗೆ ಬಿದಿರನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ರೈತ ಬಾಂಧವರೇ, ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದ ಇನ್ನು ಮುಂದೆ ಕೃಷಿ ಅರಣ್ಯ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಶಿರಸಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೆಂಕಟೇಶ್ ಎಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ವೆಂಕಟೇಶ್ ಎಲ್ ಅವರಿದ್ದಾರೆ. ಇವರು ಶಿರಸಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಅರಣ್ಯ ವಿಭಾಗದ ಮುಖ್ಯಸ್ಥರು. ಇವತ್ತು ಕೃಷಿ ಜೊತೆಗೆ ಅರಣ್ಯ ಬೆಳೆಗಳನ್ನು ಯಾವ ರೀತಿ ಅಳವಡಿಸ್ಕೋಬಹುದು ಅಂದರೆ ಅಗ್ರೋ ಫಾರೆಸ್ಟ್ರಿ ಕುರಿತು ನಾವಿವತ್ತು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವೆಂಕಟೇಶ್ ಅವರು. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಅಗ್ರೋ ಫಾರೆಸ್ಟ್ರಿ ಕೃಷಿ ಅರಣ್ಯ ಏನು ಹಂಗಂದ್ರೆ? ಕೃಷಿ ಅರಣ್ಯ ಅಂದರೆ ಸಾಮಾನ್ಯವಾಗಿ ನಾವು ಈ ಬೆಳೆಗಳ ಜೊತೆ ನಾವು ಈ ಬಹು ಉಪಯೋಗಿ ಮರಗಳನ್ನು ಬೆಳೆಸುವ ಒಂದು ಸಾಮಾನ್ಯ ಪದ್ಧತಿಯನ್ನು ನಾವು ಕೃಷಿ ಅರಣ್ಯ ಎಂದು ಸಾಮಾನ್ಯವಾಗಿ ಕರೆಯುತ್ತೇವೆ. ಇದು ಕೃಷಿ ಅರಣ್ಯವು ರಾಜ್ಯದಲ್ಲೇ ಒಂದು ಪಾರಂಪರಿಕ ವ್ಯವಸಾಯ ಪದ್ಧತಿಯಾಗಿದ್ದು ರೈತರು ಸಾಮಾಜಿಕ, ಆರ್ಥಿಕ ಹಾಗೂ ನಿರ್ದಿಷ್ಟ ಪ್ರದೇಶದ ಪರಿಸರಕ್ಕನುಗುಣವಾಗಿ ರೈತರು ಅಳವಡಿಸುವ ಒಂದು ಪದ್ಧತಿಯನ್ನು ನಾವು ಕೃಷಿ ಅರಣ್ಯ ಅಂಥೇಳಿ ಸಾಮಾನ್ಯವಾಗಿ ಕರೆಯುತ್ತೇವೆ. ಕೃಷಿ ಅರಣ್ಯ ಅಂದರೆ ಕೃಷಿ ಜೊತೆಗೆ ಅರಣ್ಯ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಅಂತೇಳಂದಿರಲ್ಲ, ಕೆಲವೊಂದು ಟೈಮ್ನೊಳಗೆ ನೈಸರ್ಗಿಕವಾಗಿ ತಾವೇ ಹುಟ್ಟಿರ್ತವೆ, ಇತ್ತೀಚೆಗೆ ನಾವು ಅವುಗಳನ್ನು ಬೆಳೆಸ್ಬೇಕು ಅಥವಾ ಸಸಿ ನೆಟ್ಟು ಬೆಳೆಸ್ಬೇಕು, ಬದುವಿನಲ್ಲಿ ಹಾಕಬೇಕು, ನೀರು ಹರಿದು ಹೋಗುವಂಥ ಜಾಗದೊಳಗೆ ಹಾಕಬೇಕು, ಹಿಂಗೆ ಏನೇನೇನೇನೋ ಪ್ಲ್ಯಾನ್ ಇರುತ್ತೆ. ಒಂದು ಕೃಷಿ ಅರಣ್ಯಕ್ಕೆ ಮಾಡಬೇಕಂದಾಗ ಏನೇನು ಗಮನಿಸ್ಬೇಕು ನಾವೆಲ್ಲ? ಬಹುಮುಖ್ಯವಾಗಿ ಈ ಕೃಷಿ ಅರಣ್ಯಕ್ಕೆ ನಾವು ಸೂಕ್ತವಾದ ಮರಗಿಡಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯವಾದದ್ದು. ಯಾವ ಮರಗಳು ಯಾವ ಪರಿಸರಕ್ಕೆ ಸೂಕ್ತವಾಗುತ್ತದೋ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಬಹು ಉಪಯೋಗಿ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಮರಗಳು ಮುಖ್ಯ ಉದ್ದೇಶ ಏನಂದರೆ ಮುಖ್ಯವಾಗಿ ಆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಬಹು ಉಪಯೋಗಿ ಮರ ಬಹು ಉಪಯೋಗಿ ಆಗಿರಬೇಕು ಮತ್ತು ಪ್ರತಿಕೂಲ ಪರಿಸ್ಥಿತಿಗೆ ಎದುರಿಸುವಂತಾಗ ಆಗಿರಬೇಕು. ಇಂಥ ಒಂದು ಸೂಕ್ತ ಮರ ಪ್ರಭೇದ ಆರಿಸುವುದು ಪ್ರತಿಯೊಂದು ವಲಯ ಇದಕ್ಕೆ ಸೂಕ್ತವಾಗಿರುತ್ತದೆ. ಈ ಮರಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವು ಉಪಯೋಗಗಳು ಅಥವಾ ಈ ಮರಗಳನ್ನು ಮುಖ್ಯವಾಗಿ ಆಯ್ಕೆ ಮಾಡ್ಕೊಬೇಕು. ಕೆಲವು ಕೃಷಿ ಅರಣ್ಯದ ಮುಖ್ಯ ಉದ್ದೇಶ ಹೆಚ್ಚಿನ ವರಮಾನ ಪಡೆಯೋದಾಗಿರುತ್ತೆ. ಈ ಬೆಳೆ ಮತ್ತು ಬೆಳೆಗಳ ಜೊತೆ ಬೆಳೆಯುವುದರಿಂದ ಬಹು ಉಪಯೋಗಿ ಮರಗಳು ಬೆಳೆಯುವುದರಿಂದ ಜೊತೆಗೆ ಈ ಜಾನುವಾರುಗಳಿಗೆ ಬೇಕಾಗಿರುವ ಮೇವುಗಳನ್ನು ಒದಗಿಸುವುದು, ಮೇವು ನೀಡುವ ನೀವು ಚೊಗಚೆ ಅಂತೇಳಿ ಕೇಳ್ತಾ ಇರಬಹುದು, ಈ ಚೊಗಚೆ ಒಂದು ಬಹು ಉಪಯೋಗಿ ಜಾನುವಾರುಗಳಿಗೆ ಮೇವು ನೀಡುವಂತಹ ಒಂದು ಮರ. ಉತ್ಕೃಷ್ಟ ಮೇವು. ಹೀಗೆ ಬೇಕಾದ ಮರ ಮುಟ್ಟುಗಳನ್ನು ಪೂರೈಸುವುದು, ಉಪಕರಣಗಳಿಗೆ ಈಗ ವ್ಯವಸಾಯಕ್ಕೆ ಬೇಕಾಗುವ ಉಪಕರಣಗಳು, ಮರ ಮುಟ್ಟುಗಳಿಗೆ ಬೇಕಾಗುವ ಉಪಕರಣಗಳು, ಹೀಗೆ ಬೇಕಾಗುವ ಮರ ಮುಟ್ಟುಗಳ ಪೂರೈಸುವುದು ಒಂದು ಕೃಷಿ ಅರಣ್ಯದ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಸೂಕ್ತ ಮರ ಪ್ರಭೇದ ಆರಿಸುವುದು ಕೃಷಿ ಅರಣ್ಯದಲ್ಲಿ ತುಂಬ ಒಂದು ಪ್ರಮುಖವಾದ ಅಂಶ. ಸುಲಭವಾಗಿ ಬೆಳೆದು ಸ್ಥಿರಗೊಳ್ಳಬೇಕು. ಯಾವುದೇ ಒಂದು ಮರ ಯಾವುದೇ ಒಂದು ವಾತಾವರಣದ ಪ್ರತಿಕೂಲ ಸ್ಥಿತಿಯಲ್ಲಿದ್ದರೂ ಸುಲಭವಾಗಿ ಬೆಳೆದು ಸ್ಥಿರಗೊಳ್ಳಬೇಕು. ಅದು ಒಂದು ಪ್ರಮುಖ ಅಂಶವಾಗಿರಬೇಕು. ಜೊತೆಗೆ ಈಗಾಗಲೇ ಹೇಳಿದ್ನಲ್ಲ, ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದು ಚಿಗುರುವಂತಿರಬೇಕು. ಉತ್ತಮ ಮಾರಾಟದ ಬೆಲೆ ಸಿಗುವಂತಿರಬೇಕು. ಎಲ್ಲ ಉಪಯೋಗಿ ಮರಗಳು, ಎಲ್ಲ ಬಹು ಉಪಯೋಗಿ ಮರಗಳಾಗಿರುವುದಿಲ್ಲ. ಬಹು ಉಪಯೋಗಿ ಮರಗಳು ಮುಖ್ಯವಾಗಿ ನೀವು ಇತ್ತೀಚೆಗೆ ಗಮನಿಸ್ತಾ ಇರಬಹುದು, ಬಿದಿರಿನ ಕೃಷಿ ಮತ್ತು ಶ್ರೀಗಂಧದ ಕೃಷಿ, ರಕ್ತಚಂದನ, ಇವು ಬಹು ಉಪಯೋಗಿ ಮರಗಳಲ್ಲಿ ಕೆಲವು ಮರಗಳು ಪ್ರಮುಖವಾದದ್ದು. ಉತ್ತಮ ಮಾರಾಟದ ಬೆಲೆ ಸಿಗುವಂತಿರಬೇಕು, ಈಗಾಗಲೇ ಹೇಳಿದ್ರೆ ಬಹು ಉಪಯೋಗಿ ಮರಗಳು. ಮತ್ತು ಕೊನೆಯದಾಗಿ ಹೆಚ್ಚಿನ ಇಳುವರಿ ಕೊಡುವಂತಾಗಿರಬೇಕು. ಸೊ ನಾವು ಸೂಕ್ತ ಮರಗಿಡಗಳನ್ನು ಆಯ್ಕೆ ಮಾಡಬೇಕಂದ್ರೆ ಈ ಒಣ ವಲಯಕ್ಕೆ ಬಂದರೆ ಕೆಲವು ಈ ಕರಿಜಾಲಿ ಇರಬಹುದು, ಬೇವು, ಹೊಂಗೆ, ನೀಲ್ಗರಿ, ಸುಬಾಬುಲು, ನಾಯಿನೆರಳೆ, ಹುಣಸೆ, ಬೋರೆಗಿಡ, ಇವು ಈ ಒಣ ವಲಯ ಕೃಷಿ ಅರಣ್ಯ ಪದ್ಧತಿಗೆ ಸೂಕ್ತವಾದ ಮರಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಅರೆ ಮಲೆನಾಡು ವಲಯಕ್ಕೆ ಬೇವು, ತೇಗ, ಹೊನ್ನೆ, ಮತ್ತಿ, ಸುರಗಿ, ಹುಣಸೆ, ನೇರಳೆ, ಹಲಸು ಇತ್ಯಾದಿ ಮರಗಳನ್ನು ನಾವು ಈ ಅರೆ ಮಲೆನಾಡು ವಲಯಕ್ಕೆ ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ತೇಗ ಇರಬಹುದು, ಮತ್ತಿ, ನಂದಿ, ಹೊನ್ನೆ, ಸುರು ಹೊನ್ನೆ, ನೆಲ್ಲಿ, ಹಲಸು, ಹೆಬ್ಬಲಸು, ಇವು ಕೆಲವು ಹಣ್ಣು ಹಂಪಲುಗಳು ಕೊಡುವಂಥ ಮರಗಿಡಗಳನ್ನು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಈ ಕರಾವಳಿ ಪ್ರದೇಶಕ್ಕೆ ಬಂದರೆ ಗೋಡಂಬಿ ಇರಬಹುದು, ಸುರಗಿ, ಬೇವು, ಸೀಮೆ ತಂಗಡಿ, ನೀಲಗಿರಿ, ಮತ್ತು ಈ ರೀತಿ ಇತ್ತೀಚೆಗೆ ಈ ವನಸಂಪಿಗೆ ಅಂಥೇಳಿ ಬರ್ತಾ ಇದೆ, ವನಸಂಪಿಗೆಯನ್ನು ನಾವು ಈ ಸೊಪ್ಪಿನ ಬೆಟ್ಟದಲ್ಲಿ ಅಳವಡಿಸಿಕೊಂಡು ನೀರಿನನ್ನು ಸಂರಕ್ಷಿಸಿ ಜೊತೆಗೆ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೇಕಾಗಿದೆ. ಸೂಕ್ತ ಮರಗಿಡಗಳ ಅಂತರ ಯಾವ ರೀತಿ ಕಾಪಾಡಬೇಕು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಂದರೆ, ಸಾಲಿನಿಂದ ಸಾಲಿಗೆ 10-15 ಮೀಟರ್, ಗಿಡದಿಂದ ಗಿಡಕ್ಕೆ 2-4 ಮೀಟರ್ ನಮ್ಮ ಉದ್ದೇಶಕ್ಕನುಗುಣವಾಗಿ ನಾವು ಅಂತರವನ್ನು ಅನುಸರಿಸಬೇಕಾಗತ್ತೆ. ಇಲ್ಲಿ ಈಗ ಬದುಗಳ ಮೇಲೆ ನೀವು ಬಹು ಉಪಯೋಗಿ ಮರಗಳನ್ನು ನಾಟಿ ಮಾಡಬೇಕಪ್ಪ ಅಂದರೆ 2-4 ಮೀಟರ್ ಅಂತರ ಇಟ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಜಮೀನಿನ ಸುತ್ತ ಬೌಂಡ್ರಿ ಪ್ಲಾಂಟೇಷನ್ ಅಂತೀವಲ್ಲ, ಜಮೀನಿನ ಸುತ್ತ ಈ ಬಹು ಉಪಯೋಗಿ ಮರಗಿಡಗಳನ್ನು ನಾಟಿ ಮಾಡಬೇಕಂದ್ರೆ 1-2 ಮೀಟರ್, ಅದು ಜೀವಂತ ಬೆಲೆಯಾಗಿ ಹಾಗೂ ಈ ರೀತಿ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚುವ ಒಂದು ಪಾತ್ರವನ್ನು ವಹಿಸುತ್ತದೆ. ಈಗ ಇಷ್ಟು ಹತ್ತಿರದಲ್ಲಿ ನಾವು ಗಿಡಗಳನ್ನು ಹಾಕಿದ್ದೀವಿ, 2 ಅಥವಾ 4 ಮೀಟರು ಈ ರೀತಿ ಅಂತರ ಇಟ್ಟಾಗ ನಾವು ಮುಖ್ಯ ಬೆಳೆ ಅದಕ್ಕೆ ನೆರಳು ಬೀಳಬಾರ್ದು, ಬೇರು ಜಾಸ್ತಿ ಹರಡ್ಕೋಬಾರ್ದು, ಒಳಗಡೆ ನಾವು ಕುಂಟಿ ಕೂರ್ಗಿ ಹಾಯಿಸುವಾಗೂ ಕೂಡ ತೊಂದರೆ ಆಗಬಾರ್ದು, ಇವೆಲ್ಲ ಗುಣಗಳನ್ನು ನೋಡಬೇಕಾಗುತ್ತೆ. ಯಾಕಂದರೆ ನಾವು ಕೃಷಿ ಪ್ರಮುಖ ಬೆಳೆ, ಅರಣ್ಯ ಉಪಬೆಳೆ. ಆ ಸಂದರ್ಭದೊಳಗೆ ನಾವು ಅಂತರ ಇನ್ನೂ ಜಾಸ್ತಿ ಕೊಟ್ಟು ನಮ್ಮ ಮುಖ್ಯ ಬೆಳೆಗೆ ಅಂದರೆ ಹಲವಾರು ಬೆಳೆಗಳಿಗೆ ತೊಂದರೆ ಆಗಲ್ದಂಗೆ ನೋಡ್ಕೊಳ್ಳೋದು ಮುಖ್ಯ. ಹೌದೌದು, ಅದೇ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಅಲ್ಲೇ ಕ್ರಾಪಿಂಗ್ ಅಂತೇಳಿ ಕರಿತೀವಿ. ಯಾವುದು ಈ ಸಾಲಿನಿಂದ ಸಾಲಿಗೆ ಅಂತರ ಹೆಚ್ಚಿಗೆ ಆದಂಗೆಲ್ಲ ಅದು ನಮ್ಮ ಈ ಬೆಳೆ ಮತ್ತು ಬೆಳೆಗಳ ಪದ್ಧತಿಯ ಮೇಲೆ ಯಾವುದೇ ಒಂದು ಇಳುವರಿ ಕುಂಠಿತ ಆಗುವುದಿಲ್ಲ. ಹಾಗೆ ನಾವು ಈ ಆಯ್ಕೆ ಮಾಡಬೇಕಾದರೆ ನಾವು ಕ್ರಮೇಣವಾಗಿ ವ್ಯವಸ್ಥಿತವಾಗಿ ಈ ವಿರಳೀಕರಣ ಅಂತೇಳಿ ಹೇಳ್ತೀವಿ, ವಿರಳೀಕರಣ ಅಂದರೆ ಥಿನ್ನಿಂಗ್, ಪ್ರೂನಿಂಗ್ ಅಂತೇಳಿ ಮಾಡ್ತಾ ಇರಬೇಕು ಕ್ರಮೇಣವಾಗಿ. ಇದನ್ನು ಮಾಡ್ತಾ ಇದ್ದರೆ ನಾವು ಈ ಬೆಳೆಗಳ ಮೇಲೆ ಇಳುವರಿ ಕುಂಠಿತ ಆಗಲಾರ್ದ ರೀತಿ ನೋಡ್ಕೋಬೇಕಾಗತ್ತೆ. ಅಂದರೆ ಈ ಅರಣ್ಯ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು, 50-100 ವರ್ಷ ಇರುವಂಥ ಬೆಳೆಗಳು. ಹಾಗಾಗಿ ಇಂಥ ಬೆಳೆಗಳ ನೆರಳಿನೊಳಗೆ ಅಥವಾ ಅದ್ರ ಕೆಳಗೆ ನಮ್ಮ ಹಲವಾರು ಬೆಳೆಗಳು ಬೆಳೆಯೋದಿಲ್ಲ ಅಥವಾ ಕಡಿಮೆ ಬೆಳೀತಾವು ಅಥವಾ ಬೆಳೆದದ್ದು ಸತ್ತು ಹೋಗ್ತಾವು ಇಂಥವೆಲ್ಲ ಹೇಳ್ತಾರೆ, ಕಾರಣ ಏನು? ಕಾರಣ ಎಂದರೆ ನಾವು ಆಯ್ಕೆ ಮಾಡುವ ಗಿಡಗಳ ಮೇಲೆ, ಜೊತೆಗೆ ಈಗ ಕೆಲವು ಗಿಡಗಳು ಬಹು ಉಪಯೋಗಿ ಗಿಡಗಳಲ್ಲೇ ಕೆಲವು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡ್ತವೆ ಎಲೆಗಳಲ್ಲಿ. ಉದಾಹರಣೆಗೆ ನೀವು ತೇಗದ ಮರದಲ್ಲಿ ತೇಗದ ಎಲೆ ಅಗಲವಾಗಿರುತ್ತದೆ, ಅದರಲ್ಲಿ ಈ ಟೆಕ್ಟೋಲ್ ಎಂಬ ಒಂದು ರಾಸಾಯನಿಕ ವಸ್ತುವು ಈ ಬೆಳೆಗಳ ಮೇಲೆ ಬಿದ್ದು ಅದು ಬೆಳೆಗಳ ಕುಂಠಿತವನ್ನು ಮಾಡುತ್ತದೆ. ಈ ರೀತಿಯಾಗಿ ಕೆಲವು ರಾಸಾಯನಿಕ ವಸ್ತುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದು ನಾವು ಈ ಮರಗಳನ್ನು ಉಪಯೋಗ ಅಥವಾ ಮರಗಳನ್ನು ಆಯ್ಕೆ ಮಾಡಬೇಕಾದ್ರೆ ಇದನ್ನು ಗಮನದಲ್ಲಿಟ್ಟು ಯಾವ ಮರಗಳು ಯಾವ ವಾತಾವರಣಕ್ಕೆ ಸೂಕ್ತವಾಗಿರುತ್ತದೆ ಆ ಮರಗಳು ಮತ್ತು ಸ್ವಪ್ರೇರಿತೆಯಿಂದ ಅದು ರಂಬೆ ಕೊಂಬೆಗಳನ್ನು ಕ್ರಮೇಣವಾಗಿ ವ್ಯವಸ್ಥಿತವಾಗಿ ರಂಬೆ ಕೊಂಬೆಗಳು ಸವರಿದಾಗ ಅದು ಕ್ರಮೇಣವಾಗಿ ಬಹು ಬೆಳೆಗಳ ಮೇಲೆ ಕುಂಠಿತವಾಗಿರುವುದನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಇಲ್ಲಿ ಅಕೇಶಿ ಆಗ್ಬೋದು, ನೀಲಗಿರಿ ಆಗ್ಬೋದು, ಆ ಎಲೆಗಳು ಕೂಡ ರಾಸಾಯನಿಕವನ್ನು ಬಿಡುಗಡೆ ಮಾಡಿ ಅದು ತನ್ನ ಕೆಳಗಡೆ ಯಾವುದೇ ಬೆಳೆ ಬೆಳೆಯಲ್ದಂಗೆ ಮೊಳಕೆ ಹೊಡಿಯಲ್ದಂಗೆ ನೋಡ್ಕೊಳ್ತಾವೆ. ರಾಸಾಯನಿಕ ವಸ್ತುಗಳು ಅವು ಮತ್ತೆ ಭೂಮಿಯ ಈ ವಾಟರ್ ಟೇಬಲ್ ಅಂತೀವಲ್ಲ, ನೀರಿನ ಪ್ರಮಾಣವನ್ನು ಜಾಸ್ತಿ ಬೇರುಗಳ ಮೂಲಕ ಹೀರಿಕೊಳ್ಳುತ್ತೆ. ಹಾಗೆ ಕೆಲವು ಅಧ್ಯಯನದ ಪ್ರಕಾರ ಒಂದು ಯುಕಲಿಪ್ಟಸ್ ಅಂದರೆ ನೀಲಗಿರಿ ಮರವು ದಿನಕ್ಕೆ 90-120 ಲೀಟ್ರ್ಗಳು ನೀರನ್ನು ಒದಗಿಸ, ಹೀಗಾಗಿ ಮರದ ಈ ನೀರಿನ ಅಂಶ ಹೀರಿಕೊಳ್ಳುವ ಪ್ರಮಾಣ ಜಾಸ್ತಿ ಇರುವುದರಿಂದ ಈ ನೀಲಗಿರಿಯಂತಹ ಹಾಗೂ ಮತ್ತೆ ಈಗಾಗಲೇ ಹೇಳಿದವಲ್ಲ ಅಕೇಶೆ ಇರುವಂಥ ಮರಗಳನ್ನು ನಾವು ರೈತರು ಬೆಳೆಸೋದು ಅತಿ ಸೂಕ್ತವಲ್ಲ ಅಂತೇಳಿ ಹೇಳ್ಬೋದು. ಈಗ ಉತ್ತರ ಕನ್ನಡ ಜಿಲ್ಲೆ ಈ ಕಡೆ ನಾವು ಗಮನಿಸಬೇಕಪ್ಪ ಅಂದರೆ ಸೊಪ್ಪಿನ ಬೆಟ್ಟ ಪ್ರದೇಶದಲ್ಲಿ, ಸೊಪ್ಪಿನ ಬೆಟ್ಟ ಅಂದರೆ 1 ಎಕರೆ ಅಡಿಕೆ ತೋಟಕ್ಕೆ 7-8 ಎಕರೆ ಈ ಸೊಪ್ಪಿನ ಬೆಟ್ಟ ರೈತರಿಗೆ ಕೊಟ್ಟಿರ್ತಾರೆ. ಅದರ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ ಜಸ್ಟ್ ದರಗನ್ನು ಆಯಿಸಿ ಅದನ್ನು ಹೊಲದ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾರೆ. ಆದರೆ ರೈತರು ಏನು ಮಾಡ್ತಾರೆ, ರಂಬೆ ಕೊಂಬರಗಳನ್ನು ಸವರಿದು ಬಿಟ್ಟು ಮಣ್ಣಿನ ಸವಕಳಿಗಳೇ ಕಾಮನಾಗಿ ಹೆಚ್ಚಾಗಿ ಅಂತ ಹೋಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಬಹು ಉಪಯೋಗಿ ಮರಗಳನ್ನು ಈಗ ಇತ್ತೀಚೆಗೆ ಬಿದಿರಿನ ಒಂದು ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಕೇಂದ್ರ ಸರ್ಕಾರ 2017 ಅರಣ್ಯೇತರ ಪ್ರದೇಶಗಳಲ್ಲಿ ಬಿದಿರುಗಳನ್ನು ಬೆಳೆಯಬಹುದು ಅಂತೇಳಿ ತಂದು, ಈ ನಿಟ್ಟಿನಲ್ಲಿ ರೈತರು ಈ ಬಹು ಉಪಯೋಗಿ ಮರಗಳನ್ನು ಬ್ಯಾಂಬೂ ಆಗಿರ್ಬೋದು, ರಕ್ತ ಚಂದನ ಆಗಿರ್ಬೋದು, ಸೆಮೆಬಿದಿರು ಆಗಿರ್ಬೋದು, ಇಂಥ ಎಲ್ಲ ಬಹು ಉಪಯೋಗಿ ಮರಗಳನ್ನು ಬೆಳೆಸಿ ಈ ಮಣ್ಣಿನ ಸಂರಕ್ಷಣೆ ಜೊತೆಗೆ ಆದಾಯವನ್ನು ಹೆಚ್ಚಿಸ್ಕೋಬೇಕಂಥೇಳಿ ನಾನು ಈ ನಿಟ್ಟಿನಲ್ಲಿ ಹೇಳ್ಬೋದು. ನಿಮಗೆ ಆದಾಯ ಹೆಚ್ಚಿಸಿಕೊಳ್ಳೋದು ಒಂದು ಗುರಿ. ಇನ್ನೊಂದು ಪರಿಸರ ಪೂರಕ ಬೆಳೆಗಳು ಅಂತ ಹೇಳ್ತೀವಿ. ಏನಂದರೆ ನಮ್ಮ ಪಕ್ಷಿಗಳಿಗೆ ಕೂಡ ಕುಂತ್ಕೊಂಡು ಅದ್ರ ಮೇಲೆ ಕಾಯಿ ಹಣ್ಣು ತಿನ್ನುವಂಥದ್ದು ಇರಬೇಕು, ಜೇನು ಗೂಡು ಕಟ್ಟುವಂಗಿರಬೇಕು, ಮತ್ತು ನಮಗೆ ಬೇಲಿ ಆಗಬೇಕು, ಜೊತೆಗೆ ಹಸಿರಲಿ ಗೊಬ್ಬರ ಕೊಡಬೇಕು. ಇಂಥವು ಕೂಡ ಮತ್ತು ಮಣ್ಣು ಸವಕಳಿ ಆಗಲ್ದಂಗೆ ತಡೆಗಟ್ಟಲಿಕ್ಕೆ ನಮ್ಮ ಎದೆ ಮಟ್ಟಕ್ಕೆ ಬೆಳ್ಕೊಂಡು ನಿಲ್ಲುವ ಹಾಗೆ ಈ ಎಲ್ಲ ಗುಣಗಳು ಇದ್ದರೆ ಸುತ್ತುಕುಳಿ ಹಾಕಲಿಕ್ಕೆ ಇನ್ನೂ ಕೂಡ ಗಮನಿಸೋದು ಒಳ್ಳೇದ. ಹೌದು, ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡೆ ಈ ಮರಗಳನ್ನು ನಾವು ವಿವಿಧ ವಿಧಗಳಾಗಿ ವಿಂಗಡಿಸುತ್ತೇವೆ ಉದ್ದೇಶಕ್ಕೆ ಅನುಗುಣವಾಗಿ. ಊರುವಲು ಕಟ್ಟಿಗೆ ನೀಡುವ ಮರಗಳನ್ನಾಗಿ, ಅದರಲ್ಲಿ ಮುಖ್ಯವಾಗಿ ಸರ್ವೆ ಮರ ಅಂತ ಹೇಳ್ತೀವಲ್ಲ, ಜೊತೆಗೆ ಹೊಂಗೆ, ಹಳದಿ ಜಾಲಿ, ಸೀಮೆ ತಂಗಡಿ ಇವೆಲ್ಲ ಊರುವಲು ಕಟ್ಟಿಗೆ ನೀಡುವಂತಹ ಮರಗಳು. ಇದೇ ರೀತಿಯಾಗಿ ಮೇವಿನ ಮರಗಳಿಗೆ ಬಂದರೆ ಚೊಗಚೆ, ಕ್ಯಾಲಿಯಾಂಡ್ರ ಇರ್ಬೋದು, ಆಲ, ಅರಳೆ, ನೇರಳೆ, ಬೇವು, ಹೆಬ್ಬೇವು, ಬಾಗೆ, ಅಗಸೆ ಇಂಥವೆಲ್ಲ ನಾವು ಮೇವಿನ ಮರಗಳಾಗಿ. ಹಾಗೆ ಈ ಸೊಪ್ಪಿನ ಗೊಬ್ಬರಗಳು ಅಂತ ಹೇಳಿದ್ರಲ್ಲ, ಇದು ಹೊಗೆ, ಗ್ಲಿರಿಸಿಡಿಯಾ, ಸೀಮೆ ತಂಗಡಿ, ಹೂವರಸಿ, ಬೇವು ಇತ್ಯಾದಿ ಮರಗಳು ಈ ಸೊಪ್ಪಿನ ಗೊಬ್ಬರ ಮರಗಳನ್ನಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ನಾವು ಈ ಔಷಧಿ ಮರಗಳು, ಬೇವು ಅಮೃತ ಬಳ್ಳಿ ಇರ್ಬೋದು, ತಾರೆ, ತ್ರಿಪುಲ ಚೂರ್ಣ ಅಂತೇಳಿ ಮಾಡ್ತಾರೆ, ಅದರಲ್ಲಿ ನೆಲ್ಲಿ ಹಾಗೂ ಈ ತಾರೆ ಗಿಡಗಳ ಒಂದು ಕಾಯಿಗಳನ್ನು ಮಿಶ್ರಣದಿಂದ ಈ ತ್ರಿಪುಲ ಚೂರ್ಣ ಅಂತೇಳಿ ಅದನ್ನು ಉಪಯೋಗಿಸ್ತಾರೆ, ಜೊತೆಗೆ ಬಿಲ್ಪತ್ರೆ ಇವೆಲ್ಲ ಔಷಧಿ ನೀಡುವಂಥ ಗಿಡಮರಗಳು. ಅದೇ ರೀತಿ ಈ ಕೃಷಿ ಉಪಕರಣಗಳಿಗೆ ಸೂಕ್ತವಾದ ಗಿಡಮರಗಳಪ್ಪ ಏನಂದರೆ ಈ ಬ್ಯಾಂಬು, ಬಿದಿರು ಇರಬಹುದು, ಕತ್ತಾಳೆ, ಹೊಂಗೆ, ನೊಗಮರ. ಈ ನೊಗಮರ ಅಂದಾಗ ಒಂದು ನೆನಪು ಬಂತು, ನಾವು ಇತ್ತೀಚೆಗೆ ಅಥವಾ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಗೆ ಸುತ್ತಮುತ್ತ ನೋಡಿದಾಗ ಶಿವನಿ ಮರ ಅಂಥೇಳಿ ಕಾಣ್ತೀವಿ, ಈಗಾಗಲೇ ಇಲ್ಲಿ ಶಿವನಿ ಮರದ ಎದು ಕಾಡಬಹುದು. ಈ ಶಿವನಿ ಮರದ ಒಂದು ವಿಶೇಷತೆ ಗುಣ ಅಂದರೆ ಎಲೆ, ಆ ಶಿವನಿ ಮರದ ಎಲೆಯನ್ನು ಈ ಕೈ ಕಾಲುಗಳು ಏನಾದರೂ ಮುರಿದು ಹೋದ ಪಕ್ಷದಲ್ಲಿ ಅದರ ರಸವನ್ನು ಹಿಂಡಿ ಅದಕ್ಕೆ ಕಟ್ಟಿದರೆ ವಾಸಿಯಾಗುತ್ತದೆ. ಜೊತೆಗೆ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಉಪಕರಣ ತರ ನೊಗ ಅಂತೇಳಿ ಹೇಳ್ತಾರಲ್ಲ, ವ್ಯವಸಾಯದ ಉಪಕರಣ ನೊಗ ಅಂಥೇಳಿ ತಯಾರಿಸ್ತಿದ್ರು. ಎತ್ತಿಗೆ ನೊಗ ಹುಡುಬೇಕಾದ್ರೆ ಕುತ್ತಿಗೆ ಇದರಲ್ಲಿ ಹುಣ್ಣುಗಳಾಗ್ತಾ ಇದ್ವಲ್ಲ, ಅಂಥ ಪಕ್ಷದಲ್ಲಿ ಈ ಮರದಿಂದ ಉಪಕರಣದ ನೊಗವನ್ನು ಮಾಡಿದರೆ ಅದು ಕ್ರಮೇಣವಾಗಿ ವಾಸವಾಗುವಂತಹ ಒಂದು ಗುಣ ಇದೆ ಅಂಥೇಳಿ ನಾವು ದೃಢಪಟ್ಟಿದೆ ಇದರಿಂದ ಇದು ಔಷಧಿ ಗುಣಗಳು. ಹಾಗೆ ಎಣ್ಣೆ ಮತ್ತು ಮರಗಳಿಗೆ TBOs ಅಂತ, ಟ್ರಿಬೋನ್ ಆಯಿಲ್ ಸೀಡ್ಸ್ ಅಂತ, ಇತ್ತೀಚೆಗೆ ಬಯೋಫ್ಯೂಯಲ್ ಜೈವಿಕ ಇಂಧನ ನೀಡುವಂತಹ ಮರಗಿಡಗಳು ಇರ್ಬೋದು, ಸಿಮರೂಬ ಸೀಮಾರುಬ ಇತ್ತೀಚೆಗೆ ತುಂಬ ಹೆಸರು ಮಾಡ್ತಾ ಇದೆ. ಅದರ ಎಲೆ ಕ್ಯಾನ್ಸರಿಗೂ ಯೂಸ್ ಮಾಡ್ತಾ ಇದಾರಂತ ಉಪಯೋಗಿಸ್ತಾರಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈ ಸೀಮಾರುಬದಲ್ಲಿ ಎರಡು ನಿರ್ದಿಷ್ಟ ಒಂದು ತಳಿಗಳನ್ನು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಅವರು ಬಿಡುಗಡೆ ಮಾಡಿದ್ದಾರೆ. ಒಂದು ಕಾಳಿ ಅಂಥೇಳಿ, ಇನ್ನೊಂದು ಗೌರಿ ಅಂಥೇಳಿ, ಎರಡು ವೆರೈಟಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಎಲ್ಲದಕ್ಕೂ ಕೂಡ ಪ್ರಾಮುಖ್ಯತೆ ಕೊಡಬೇಕು. ಕೆಲವೊಂದಿಷ್ಟಕ್ಕೆ ಆರ್ಥಿಕವಾಗಿ ಬೆಳೆಯುವಂಥವು, ಮರಮುಟ್ಟು ಕೊಡುವಂಥವನ್ನ ಸಂಖ್ಯೆ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಮತ್ತು ನಮಗೆ ಹೂವು ಹಣ್ಣು ಹಂಪಲು ನಮ್ಮ ಪಕ್ಷಿಗಳಿಗೆ ಬೇಕು ಅನ್ನುವಂಥದ್ದಕ್ಕೂ ಕೂಡ ಒಂದು ಆದ್ಯತೆ ಇರಬೇಕು. ಈ ಕವಳೆ ಅಂತೇವೆ, ಅದು ಹಣ್ಣು ಮತ್ತು ಬೇಲಿ ಆಗ್ಲಿಕ್ಕೆ ಬಿಟ್ಟರೆ ಮತ್ತೆ ಯಾವುದೂ ಇಕ್ಕೂ ಅಲ್ಲ. ಆದರೆ ಅದು ಕೂಡ ಇದ್ದರೂ ಒಳ್ಳೆಯದು. ಕವಳಿ ನಮ್ಮ ಸುತ್ತಮುತ್ತು ಯಾವುದು ಪ್ರಾಣಿ ಪಕ್ಷಿಗಳು ಬರದಂಗೆ ನೋಡ್ಕೊಳುತ್ತೆ, ಕಳ್ಳರು ಬರದಂಗೆ ನೋಡ್ಕೊಳುತ್ತೆ, ಇಂಥವೆಲ್ಲನೂ ಸಾಧ್ಯದಷ್ಟು ಅಳವಡಿಸ್ಕೊಳ್ಳೋದು. ಹೌದು, ತಾವು ಹೇಳಿದ ಹಾಗೆ ಇತ್ತೀಚೆಗೆ ಈ ಕಾಡು ಹಣ್ಣುಗಳು, ಈ ಕಾಡು ಹಣ್ಣುಗಳು ನೀವು ಹೇಳಿದಾಗೆ ಕಾಡು ಪಕ್ಷಿಗಳಿಗೂ ಮತ್ತು ಈ ಮನುಷ್ಯರಿಗೂ ಕೂಡ ಒಂದು ನ್ಯೂಟ್ರಿಷಿಯಸ್ ಪೋಷಕಾಂಶ ಇರುವ ಹಣ್ಣುಗಳು ಬಹಳ ಉಪಯುಕ್ತವಾಗಿ ಕಂಡು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ಈ ಕಾರೆ ಬೋರೆ ಇರಬಹುದು, ಕವಳೆ ಹಣ್ಣು ಇರಬಹುದು, ಬಿಕ್ಕೆ ಹಣ್ಣು ಇರಬಹುದು, ಇವೆಲ್ಲ ಪ್ರಾಣಿ ಪಕ್ಷಿಗಳಲ್ಲದೆ ಮನುಷ್ಯರಿಗೂ ಕೂಡ ಒಂದು ಬಹು ಉಪಯೋಗ ನೀಡುವಂತಹ ಒಂದು ಕಾಡು ಮರಗಳು ನೀಡ್ತಾ ಇದ್ದಾವೆ. ಮತ್ತು ಜೇನು ಇರಬೇಕಂದ್ರೆ ಅದಕ್ಕೆ ಬೇಕಾದಂಥ ರಕ್ಷಣೆ, ಮತ್ತು ಹೂವು ಇವೆಲ್ಲವೂ ಕೂಡ ಸುತ್ತಮುತ್ತ, ಮತ್ತು ಇಷ್ಟೆಲ್ಲ ವೈವಿಧ್ಯ ಬೆಳೆಗಳು ಇರೋದ್ರಿಂದ ಅವಾಗ ಹೂಗಳು ಕುಡಿಸ್ಕೊಂಡು ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಬಂದು ಜೇನು ನೈಸರ್ಗಿಕ ಗೂಡು ಕಟ್ಟಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಮತ್ತು ಅದು ಇದ್ರೂ ಒಳ್ಳೆಯದೆ. ಹೌದು, ಈ ಬಹು ಉಪಯೋಗಿ ಮರಗಳು ವರ್ಷವಿಡೀ ಹೂವು ಬರುವುದರಿಂದ, ಈಗ ಬೇರೆ ಗಿಡಗಳ ಕಂಪನ ಒಂದಲ್ಲ ಒಂದು ವರ್ಷ ಪೂರ್ತಿ ಕ್ಯಾಲೆಂಡರ್ ಈ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ವರ್ಷ ಪೂರ್ತಿ ಯಾವುದಾದ್ರೂ ಒಂದು ಗಿಡ ಹೂವುಗಳು ಬರ್ತಾನೆ ಇರುತ್ತೆ. ಇವು ಈ ಮಕರಂದಗಳು, ಅದನ್ನು ಮಕರಂದಗಳು ಹೀರಲಿಕ್ಕೆ ಹಾಗೂ ನೀವು ಹೇಳಿದ ಹಾಗೆ ಜೇನು ಕೃಷಿಗೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಜೇನು ಕೃಷಿಯನ್ನು ಮಾಡಿಕೊಂಡ್ರೆ ಅಳವಡಿಸಿಕೊಂಡು ಈ ಬಹು ಉಪಯೋಗ ಗಿಡ ಮರಗಳನ್ನು ಬೆಳೆಸಿ ಜೇನು ಕೃಷಿಗೆ ತುಂಬ ಅನುಕೂಲವಾಗಿರುತ್ತದೆ. ಈಗ ದಂಡಿಗೆ ಹಾಕ್ತಾರೆ ಎಷ್ಟೋ ಜನ, ಮಧ್ಯ ಬೇಡ ಬೇಡ, ಕೆಲವೊಂದಿಷ್ಟು ತೋಟಗಾರಿಕಾ ಬೆಳೆಗಳನ್ನು ಹಾಕೋಣ, ತೋಟದ ಜೊತೆಗೆ ನಮ್ಮ ಆಹಾರ ಧಾನ್ಯದ ಬೆಳೆಗಳನ್ನು ಹಾಕೋಣ, ಸುತ್ತು ಕಡೆ ನಾವು ಅರಣ್ಯ ಬೆಳೆಗಳನ್ನು ಹಾಕೋಣ, ಅರಣ್ಯ ಬೆಳೆಗಳ ಬೇರುಗಳು ಹೊಲದಲ್ಲಿ ತೋಟದಲ್ಲಿ ಹರಡದ ಹಾಗೆ ಸುತ್ತು ಕಡೆ ಕಂದಕ ತೆಗೆಯೋಣ, ಅಲ್ಲಿ ನೀರು ಕೂಡ ಸಂಗ್ರಹ ಆಗುತ್ತೆ, ನೀರು ಇಂಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ತೇವಾಂಶದೊಳಗೆ ನಾವು ಬಳ್ಳಿ ಅಥವಾ ತರಕಾರಿ ಹಣ್ಣು ಹೂವು ಇಂಥ ಗಿಡಗಳನ್ನು ಕೂಡ ಹಾಕ್ಕೊಳ್ಳೋಣ. ಹೀಗೆ ತೋಟ ಬಹಳ ವೈವಿಧ್ಯತೆ ಇದ್ದಷ್ಟು ಅಲ್ಲಿ ಜೈವಿಕ ಕ್ರಿಯೆಗಳು ಹೆಚ್ಚು ಆದಷ್ಟು ನಮ್ಮ ತೋಟದ ಸಂಪದ್ಭರಿತ ಕ್ರಿಯೆ ಜಾಸ್ತಿ ಆದಷ್ಟು ಮಣ್ಣು ಕೂಡ ಸಂಪದ್ಭರಿತ ಆಗುತ್ತೆ. ಹಾಗಾಗಿ ಈ ರೀತಿ ಬಹು ವೈವಿಧ್ಯ ಬೆಳೆಗಳ ಜೊತೆಗೆ ಬಹು ವೈವಿಧ್ಯ ಕೃಷಿಯನ್ನು ಕೂಡ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಈ ರೀತಿ ಮಾಡೋದ್ರಿಂದ ಆ ಹೊಲದ ಆ ತೋಟದ ಒಂದು ಉತ್ಪನ್ನ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗುತ್ತೆ, ಮತ್ತು ರೈತರಿಗೆ ಅನುಕೂಲನೂ ಕೂಡ ಹೆಚ್ಚಾಗುತ್ತೆ. ನೀವು ಇದನ್ನು ಗಮನಿಸ್ತಾ ಇದ್ರೆ ನಮಗೆ ಇದು ಸಮಗ್ರ ಕೃಷಿ ಮಾದರಿ ಪದ್ಧತಿ ಅಂತೇಳಿ ನೆನಪು ಮಾಡಬಹುದು. ಇದರಲ್ಲಿ ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ಪರಿಕರಗಳು ಒಂದೇ ಇದರಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಈ ಸಮಗ್ರ ಕೃಷಿಯಲ್ಲಿ ಕೃಷಿ ಅರಣ್ಯದ ಮಹತ್ವ ಏನಂದರೆ ಬದುಗಳ ಸುತ್ತ ಗಿಡಗಳನ್ನು ನೆಡುವುದು ಪ್ರಮುಖ ಅಂಶ ಆಗಿರುತ್ತೆ. ಈ ಕೃಷಿ ಅರಣ್ಯ ನೀವು ಈಗಾಗಲೇ ಹೇಳಿದ ಹಾಗೆ ಕೃಷಿ ಅರಣ್ಯ ಇದರಲ್ಲಿ ಸುಮಾರು ಪದ್ಧತಿಗಳಿದಾವೆ, ಬೇರೆ ಬೇರೆ ಪದ್ಧತಿಗಳನ್ನು ನಾವು ಇದರಲ್ಲಿ ವಿಂಗಡಿಸಲಾಗುತ್ತೆ. ಕೃಷಿ ಅರಣ್ಯ ಒಂದು, ಅರಣ್ಯ ಹುಲ್ಲುಗಾವಲು, ಕೃಷಿ ತೋಟಗಾರಿಕೆ ಇವೆಲ್ಲ ಪದ್ಧತಿಗಳನ್ನು ಅಳವಡಿಸಿಕೊಂಡು ಈಗ ಕೃಷಿ ಬೆಳೆಗಳ ಜೊತೆ ಮೇವಿನ ಬೆಳೆಗಳು ಬೆಳೆದು ಉದಾಹರಣೆಗೆ CO3 Coimbatore-3 ವೆರೈಟಿಯನ್ನು ನಾವು ಈಗ ಯಾವುದು ಸಿಲ್ವರ್ ಓಕ್ ಅಂತೇಳಿ ಬೆಳಿತೀವಲ್ಲ ಅದು ಅರಣ್ಯ ಹುಲ್ಲುಗಾವಲು ಪದ್ಧತಿ. ಯಾವ ಪ್ರದೇಶದಲ್ಲಿ ಈ ಮೇವಿನ ಬೆಳೆಗಳ ಕೊರತೆ ಇದೆಯೋ ಅದಕ್ಕೆ ಅನುಗುಣವಾಗಿ ನಾವು ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಅರಣ್ಯ ಹುಲ್ಲುಗಾವಲು, ಕೃಷಿ ತೋಟಗಾರಿಕೆ, ಹಿಂಗೆ ಮಿಕ್ಸ್ಡ್ ಪ್ಲಾಂಟೇಷನ್ ಅಂತೀವಲ್ಲ ಆ ರೀತಿ ಪರಿಸರಕ್ಕೆ ಅನುಗುಣವಾಗಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಹೆಚ್ಚು ಗಾಳಿ ಬರುವಂಥ ಪ್ರದೇಶಕ್ಕೆ ಈ ರೀತಿ ಗಾಳಿ ಮರಗಳನ್ನು ಅಳವಡಿಸ್ಕೊಳ್ಳೋದು, ಅದನ್ನು ಶೆಲ್ಟರ್ ಬೆಲ್ಟ್ ಅಂತೇಳಿ ಕರಿತೀವಿ. ಒಂದು ಸಾಲು ಹಾಗೂ ಎರಡು ಸಾಲು ಕಡಿಮೆ ಅಂತರದಲ್ಲಿ ನಾವು ಹೆಚ್ಚು ಗಾಳಿ ಬೀಸುವ ಪ್ರದೇಶಗಳಲ್ಲಿ ಸಿಲ್ವರ್ ಮೂಕು ಗಾಳಿ ಮರ ಇಂಥವು ಕ್ಯಾಜುರಿನ ಅಂತೇಳಿ ಇಂಥವೆಲ್ಲ ನಾವು ಈ ಗಾಳಿ ತಡೆಯುವ ಒಂದು ಪ್ರದೇಶಗಳಿಗೆ ನಾವು ಇಂಥ ಉಪಯೋಗಿಸ್ತೀವಿ. ಮತ್ತು ಪಶ್ಚಿಮಕ್ಕೆ ಅಂದರೆ ಸಂಜೆ ಬಿಸಿಲು ನಮ್ಮ ಬೆಳೆಗಳ ಮೇಲೆ ಭಾರಿ ತೀವ್ರ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು, ಅಲ್ಲಿ ನೆರಳನ್ನು ಕೊಡುವಂಥ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದು, ಯಾವ ಇದರಲ್ಲಿ ನಾವು ನಿರ್ದಿಷ್ಟವಾಗಿ ನಾವು ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕಪ್ಪ ಅಂದರೆ ನಾವು ಈ ದಿಕ್ಕನ್ನು ಒಂದು ನಿರ್ಧರಿಸಿ ಪೂರ್ವ ಹಾಗೂ ಪಶ್ಚಿಮ ಮುಖವಾಗಿ ನಾವು ಈ ಕೃಷಿ ಅರಣ್ಯ ಸಾಲುಗಳನ್ನು ನೆಟ್ಟಿದರೆ ಈ ನೆರಳಿನ ಪ್ರಮಾಣವನ್ನು ಸ್ವಲ್ಪ ನಾವು ಕಡಿಮೆ ಮಾಡಬಹುದು. ನೆರಳಿನ ಪ್ರಮಾಣ ಕಡಿಮೆ ಆದಂಗೆಲ್ಲ ನೀವು ಬೆಳೆಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗದೆ ಬೆಳೆಗಳ ನಷ್ಟವನ್ನು ನಾವು ಕಡಿಮೆ ಮಾಡ್ಕೋಬಹುದಾಗಿದೆ. ಹಾಗಾಗಿ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈ ಎಲ್ಲ ಕ್ರಮಗಳನ್ನು ನೋಡಬೇಕು, ಗಮನಿಸಬೇಕು, ಮತ್ತು ಆ ರೀತಿ ಅಳವಡಿಸ್ಕೋಬೇಕು. ಮತ್ತು ಮಧ್ಯೆ ಒಂದು ಕೃಷಿ ಹೊಂಡ ಇರಲಿ. ಇವುಗಳಿಗೂ ಕೂಡ ನಾವು ಎಷ್ಟೇ ಅರಣ್ಯದ ಗಿಡಗಳು ಅವೆಲ್ಲ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಬೆಳೆದು ಮೇಲೆ ಬರ್ತಾವೆ ಅಂದರೂ ಕೂಡ ಒಂದು ಸ್ವಲ್ಪ ತೇವಾಂಶ ಇದ್ರೆ ಇನ್ನೂ ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಹೌದು ಹೌದು, ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಈಗ ಈ ಕೃಷಿ ಹೊಂಡ ಅಂದ್ರಲ್ಲ, ಈ ಕೃಷಿ ಹೊಂಡದ ಸುತ್ತ ನಾವು ಈ ನುಗ್ಗೆ ಸೊಪ್ಪು ಅಥವಾ ಬೇರೆ ಯಾವುದಾದ್ರು ಒಂದು ಬಹು ಹಣ್ಣಿನ ಗಿಡಗಳು ಅವು ಕ್ರಮೇಣವಾಗಿ ಸೀದಾ ಇದರಲ್ಲಿ ನೀರಿನಲ್ಲಿ ಏನಾದ್ರು ಬಂದರೆ ಅದು ನಾವು ಈ ಮೀನುಗೆ ಒಂದು ಫುಡ್ ಆಗುತ್ತೆ, ಜೊತೆಗೆ ಅದನ್ನು ಭೂಮಿಯ ಫಲವತ್ತತೆಯ ಒಂದು ಮ್ಯಾನ್ಯೂರ್ಸ್ ಅಂತ ಹೇಳ್ತೇವೆ, ಅದನ್ನು ಕೂಡ ನಾವು ಉಪಯೋಗಿಸ್ಬೋದಾಗಿದೆ. ಹಾಗಾಗಿ ನಾವು ಹೊರಗಿಂದ ತಂದು ಹಾಕುವಂತಹ ಈ ಗೊಬ್ಬರ ಆಗುವುದು ಇಂಥವೆಲ್ಲನೂ ಕಡಿಮೆ ಮಾಡಿದಂಗೆ ಆಗುತ್ತೆ. ಮತ್ತು ಇಷ್ಟು ಬಹು ವೈವಿಧ್ಯತೆ ಇರುವಂಥ ತೋಟಕ್ಕೆ ರೋಗ ಕೀಟಗಳ ಸಮಸ್ಯೆಗಳು ಕಡಿಮೆ. ಹೌದೌದೌದು, ಈ ಸಾಮಾನ್ಯವಾಗಿ ಕೆಲವು ಬಹು ಉಪಯೋಗಿ ಮರಗಳು ಲೆಗುಮಿನಸ್ ಅಂತಿವೆ, ಇದನ್ನು ದ್ವಿದಳ ಒಂದು ಜಾತಿಗೆ ಸೇರುವಂಥ ಕೆಲವು ಬಹು ಉಪಯೋಗಿ ಮರಗಳು. ಇವು ಸಾಮಾನ್ಯವಾಗಿ ಏನು ಮಾಡ್ತಾವೆ ಅಂದರೆ ಈ ವಾತಾವರಣದ ಸಾರಜನಕವನ್ನು ಹೀರಿಕೊಂಡು ಕ್ರಮೇಣವಾಗಿ ಬೇರುಗಳ ಮೂಲಕ ಅಥವಾ ಈ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದರಲ್ಲಿ ತುಂಬ ಪಾತ್ರವನ್ನು ವಹಿಸುತ್ತವೆ. ಮತ್ತು ಅವು ಉದುರಿಸುವಂಥ ಎಲೆ ಅಲ್ಲೇ ಗೊಬ್ಬರ, ಹಾಂ, ಈ ಎಲೆಯಿಂದನೂ ಕ್ರಮೇಣವಾಗಿ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚುವುದರಲ್ಲಿ ಪಾತ್ರವನ್ನು ವಹಿಸುತ್ತದೆ. ಮತ್ತು ಆ ಬೇಕಾದಂಥ ತಂಪು, ಅಲ್ಲಿ ಬೇಕಾದಂಥ ನೆರಳು, ಇದಷ್ಟ ಕಡಿಮೆ ಬಿಸಿಲು, ವೈವಿಧ್ಯವಾದಂಥ ಸಾವಯವ ಪದಾರ್ಥಗಳು ಇವೆಲ್ಲ ಇರೋದ್ರಿಂದ ಸಾವಯವ ಚಟುವಟಿಕೆ ಜಾಸ್ತಿ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ. ಹೌದೌದು, ಕ್ರಮೇಣವಾಗಿ ಈಗ ನಾವು ಮೈಕ್ರೋ ಕ್ಲೈಮೇಟ್ ಅಂತೇಳಿ ಕರಿತೀವಿ, ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ವಾತಾವರಣದಲ್ಲಿ ನಾವು ಯಾವ ರೀತಿ ಈ ಕೃಷಿ ಅರಣ್ಯ ಪದ್ಧತಿಯಿಂದ ಉತ್ತೇಜಿಸಬಹುದು ಅಂಥೇಳಿ ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಳವಡಿಸುವ ಎಲ್ಲ ಪರಿಕರ ಹಾಗೂ ಎಲ್ಲ ಬೆಳೆ ಮತ್ತು ಬೆಳೆಗಳ ಪದ್ಧತಿಯಿಂದ ಈ ವಾತಾವರಣದ ಸ್ಥಿರೀಕರಣವನ್ನು ಯಾವ ರೀತಿ ಗೊಳಿಸ್ಕೋಬೇಕು ಅಂತೇಳಿ ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ತಿಳಿಸ್ಕೋಬೋದಾಗಿದೆ. ಈ ಪ್ರಯೋಗವನ್ನು ಬೇಗ ರೈತರು ಮಾಡಿದಾರ ಅಥವಾ ಇನ್ನೂ ಮಾಡಬೇಕಾಗಿದೆಯೋ ಹೇಗನ್ಸುತ್ತೆ? ಇನ್ನೂ ಕೆಲವು ರೈತರು ಮಾಡ್ತಿದ್ದಾರೆ, ಇನ್ನೂ ಮಾಡೋರು ಈ ಸಮಯದಲ್ಲಿ ಇನ್ನೂ ಮಾಡ್ತಿದ್ದಾರೆ ಇದು ಮಾಡ್ಕೊಂಡು. ಹಾಗಾಗಿ ಒಂದು ನಮ್ಮ ಮಾದರಿ ತೋಟ ನೋಡಬೇಕು ಅಥವಾ ಮಾದರಿ ಈ ರೀತಿ ಕೃಷಿ ಅರಣ್ಯ ಕೃಷಿ ಇರುವಂತ ತೋಟ ನೋಡಬೇಕು. ಅರಣ್ಯ ಆಧಾರಿತ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಬೆಂಗಳೂರು ಜಿಕೆವಿಕೆಯಲ್ಲಿ ನೋಡಬಹುದಾಗಿದೆ. ಅಲ್ಲಿ ಒಂದು ಈ ಕೃಷಿ ಅರಣ್ಯ ಆಧಾರಿತ ಬೆಳೆ ಮತ್ತು ಬೆಳೆ ಪದ್ಧತಿಯಲ್ಲಿ ಯಾವ ರೀತಿ ಯಾವ ಬೆಳೆಗಳನ್ನು ಒಣವಲಯ ಪ್ರದೇಶಕ್ಕೆ ಯಾವ ಬಹು ಉಪಯೋಗಿ ಬೆಳೆಗಳನ್ನು ಬಳಸಿಕೊಂಡು ಆದಾಯ ಯಾವ ರೀತಿ ಈ ಶುಷ್ಕ ವಾತಾವರಣದಲ್ಲಿ ರೈತರು ಯಾವ ರೀತಿ ಹೆಚ್ಚಿನ ಆದಾಯವನ್ನು ಹೆಚ್ಚಿಸ್ಕೋಬೇಕಂದು ಒಂದು ಉದಾಹರಣೆ ಮೂಲಕ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಉತ್ಕೃಷ್ಟ ಬೆಳೆ ಪದ್ಧತಿಯಿಂದ ನಮ್ಮ ರೈತರ ಆದಾಯ ಹೆಚ್ಚಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪರಿಸರಕ್ಕೂ ಕೂಡ ನಮ್ಮದೊಂದು ಕೊಡುಗೆ ಇರುತ್ತೆ. ಈ ನಿಟ್ಟಿನೊಳಗೆ ಡಾಕ್ಟರ್ ವೆಂಕಟೇಶ್ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಧನ್ಯವಾದಗಳು. ಕೃಷಿ ಅರಣ್ಯ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಸಿರಿಸಿಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೆಂಕಟೇಶ್ ಎಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HP ರಾಮಡಿಗೆ. ಶ್ರೋತೃಗಳೇ, ಇನ್ನು ಮುಂದೆ ನರಸಿಂಹ ವಿ ಪಟಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ. ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ಕಟ್ ಕಷ್ಟಗಳ ಕಳೆಯೋ ಗಣನಾಥ, ಬಂದ ಕಷ್ಟಗಳ ಕಳೆಯೋ ಗಣನಾಥ, ಬಂದ ಕಷ್ಟಗಳ ಕಳೆಯೋ ಗಣನಾಥ, ಬಂದ ಕಷ್ಟಗಳ ಕಳೆಯೋ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮೋದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮೋದದಿಂದ ನಿನ್ನ ಪೂಜಿಸದೆ, ಸಾಧಿಸಿದ ರಾಜ್ಯವೇ ಗಣನಾಥ, ಸಾಧಿಸಿದ ರಾಜ್ಯವೇ ಗಣನಾಥ,